ಪ್ರಮಾಣ 20 ಗ್ರಾಮ್, 30 ಗ್ರಾಮ್, 40 ಗ್ರಾಮ್ ಅಂದ್ರೆ ಏನು ಟೀ ಕಪ್ಸ್ ಬರುತ್ತೆ ಅದರಲ್ಲಿ ನೀವು ಅರ್ಧ ಕಪ್ನಷ್ಟು ಮೊದಲು ಮಾಡಿ ಉಪ್ಪಿಟ್ಟು ಮಾಡ್ರಿ, ಅನ್ನ ಮಾಡ್ರಿ, ಮೆದುವಾಗಿ ಮಾಡಿ ತಿನ್ರಿ. ಯಾಕಂದ್ರೆ ಒಂದೇ ಸಾರಿ ನೀವು ಡ್ರೈ ಆಗಿ ತಿನ್ಬಾರ್ದು. ಆಮೇಲೆ ಹೆಚ್ಚಿಗೆ ಸ್ವಲ್ಪ ಮಜ್ಜಿಗೆ ಹಾಲು ಉಪಯೋಗಿಸಿ ಇವುಗಳನ್ನ ಸೇವನೆ ಮಾಡಬಹುದು. ಪ್ರತಿಯೊಬ್ರು ನಾವೇನ್ ಹೇಳ್ತೀವಿ, ಸುಮಾರು 70-80 ಗ್ರಾಮ್ ಸೇವಿಸಿದ್ರು ತೊಂದರೆ ಇಲ್ಲ, ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಹೀಗೆ ನಾವು ಡಿವೈಡ್ ಮಾಡ್ಬೇಕು. ಒಂದೇ ಹೊತ್ತಿಗೆ ನಾವು ಹೆಚ್ಚಿಗೆ ತಿನ್ಬಾರ್ದು. ಇನ್ನು ಕೊರಳೆ ಬಗ್ಗೆ ತಿಳಿಸ್ಕೊಡ್ತೀರಿ, ಕೊರಳೆ ಮಹತ್ವ ಏನದ ಅಂತೀರಿ? ಕೊರಳೆ ತಾವೆಲ್ಲ ಕೇಳಿರಬಹುದು, ಮಾರ್ಕೆಟಿಗೆ ಹೋದ್ರೆ ಅದರದ್ದು ರೇಂಜು 120-150 ಪ್ರತಿ ಕಿಲೋಗ್ರಾಮ್ಗಿದೆ. ಆದ್ರೆ ಹೆಚ್ಚಾಗಿ ಕೆಲವ್ರು ಏನ್ ಮಾಡ್ತೀರಿ, 1/2 ಕೆಜಿ, 1/2 ಕೆಜಿ ಪ್ಯಾಕೆಟ್ ತಗೊಂಡಿರ್ತೀರ. ಮುಖ್ಯವಾಗಿ ನಾವು ಹೇಳ್ದಂಗೆ ಕೊರಳೆಯಲ್ಲಿ ಹೆಚ್ಚಿನ ಒಂದು ಈಲ್ಡ್ ಬರೋದಿಲ್ಲ. ಅಂದ್ರೆ 1 ಕ್ವಿಂಟಲ್ ಹಾಕಿದಾಗ ನಮಗ್ ಬರೀ 45 ಬರೋದ್ರಿಂದ ಇದರದ ರೇಟ್ ಕೂಡ ಹೆಚ್ಚಿದೆ. ಇದು ಕೂಡ ಒಳ್ಳೆಯ ಒಂದು ಪೌಷ್ಟಿಕಾಂಶಗಳನ್ನ ಹೊಂದಂತಹ, ನೋಡಲು ಸ್ವಲ್ಪ ಮಾಸಲು ಹಸಿರು ಬಣ್ಣ ಇರ್ತದೆ, ಇದು ಕೂಡ ಹೆಚ್ಚಿನ ಪ್ರಮಾಣದ ಒಂದು ನಾರಿನ ಅಂಶವನ್ನ ಹೊಂದಿದೆ. ಊದಲು ಮತ್ತು ಕೊರಲೆಗೆ ಹೆಚ್ಚಿನ ನಾರಿನ ಅಂಶ ಇದೆ, ಹಾಗಾಗಿ ಹೆಚ್ಚಿನ ರಕ್ತ ಒತ್ತಡ ಇದ್ದವರು, ಹೈ ಬಿಪಿ ಇದ್ದವರು, ಆಮೇಲೆ ಕೆಲವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಅಂತೀವಿ ಅಂತವರು, ಆಮೇಲೆ ಹೆಚ್ಚಿನ ಬೊಜ್ಜು ಹೊಂದಿದವರು, ಶುಗರ್ ಪೇಷಂಟ್ಸ್, ಇವರು ಎಲ್ಲರೂ ಇದನ್ನ ನಾವು ಸೇವಿಸಬಹುದು ಕೊರಲೆಯನ್ನ. ಆಮೇಲೆ ಇದನ್ನ ಬೇಯಿಸಿದಾಗ ತುಂಬಾ ಮೆತ್ತಗೆ ಅನ್ನ ಮಾಡಬಹುದು, ಉಪ್ಪಿಟ್ಟು ಮಾಡಬಹುದು, ಬಿಸಿಬೇಳೆ ಬಾತ್ ಮಾಡಬಹುದು, ಈ ತರ ಉಪಯೋಗಿಸಬಹುದು. ಇನ್ನು ಊದಲು ಅಂತಂದ್ರೆ ಬಾರ್ನ್ಯಾರ್ಡ್ ಮಿಲ್ಲೆಟ್, ಈಗಾಗಲೇ ಹೇಳಿದಂಗೆ ಇದರಲ್ಲೂ ಕೂಡ 10 ಗ್ರಾಮ್ನಷ್ಟು ನಾರಿನ ಅಂಶ, ಡೈಟ್ರಿ ಫೈಬರ್ ನಾನು ಹೇಳ್ತಾ ಇರೋದು ಇದೆ, ಜೊತೆಗೆ ಅನೇಕ ಖನಿಜ ಲವಣಗಳು ಇದರಲ್ಲಿ ಇದ್ದಾವೆ. ನಂತರ ಕೋಡೋ ಮಿಲ್ಲೆಟ್ ಅಂತಂದ್ರೆ ಹಾರಕ, ಇದು ನಿಮ್ಗೆ ಪಾಲಿಶ್ ಮಾಡದೇ ಇದ್ರೆ ಒಂಥರ ಬ್ರೌನಿಶ್ ಕಲರ್ ಇರುತ್ತೆ, ಇದಕ್ಕೆ ಒಂಥರ ಕಂದು ಬಣ್ಣ, ಮಣ್ಣಿನ ಕಲರ್ ಕಂದು ಬಣ್ಣ ಇರ್ತದೆ. ಪಾಲಿಶ್ ಮಾಡಿದ ಧಾನ್ಯಗಳನ್ನ ನಾವು ಐಡೆಂಟಿಫೈ ಮಾಡೋದು ಕಷ್ಟ ಆಗ್ತದೆ, ಆದ್ರೂ ಕೂಡ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಕಂದು ಬಣ್ಣ ಇದ್ದೇ ಇರುತ್ತೆ. ಈ ಹಾರಕ ಕೂಡ ಇದರಲ್ಲೂ ಕೂಡ ಒಳ್ಳೆಯ ನಾರಿನ ಅಂಶ ಇದೆ. ಆಮೇಲೆ ಈ ಎಲ್ಲ ಒಂದು ಅರಬಳಕೆಯಲ್ಲಿರುವಂತಹ ಸಿರಿಧಾನ್ಯಗಳನ್ನ ಬಳಸಿ ನಾವು ಅನೇಕ ಪದಾರ್ಥಗಳನ್ನ ಡೆವಲಪ್ ಮಾಡಿದೀವಿ. ಹಾರಕದ ಪಾಸ್ತಾ ಕೂಡ ತಯಾರು ಮಾಡಿದೀವಿ, ಸುಮಾರು 6 ನಿಮಿಷದಲ್ಲೇ ಅದು ಕುಕ್ ಆಗತ್ತೆ. ಬೀಟ್ರೂಟ್ ಅನ್ನ ಬೆರೆಸಿ ಕೂಡ ನಾವು ಹಾರಕದ ಪಾಸ್ತಾ ತಯಾರು ಮಾಡಿದೀವಿ. ಊದಲಿನಿಂದ ತ್ವರಿತ ದೋಸೆ ಮಿಕ್ಸ್, ಅಂದ್ರೆ ಇನ್ಸ್ಟಂಟ್ ಇಡ್ಲಿ ಮಿಕ್ಸ್, ಇನ್ಸ್ಟಂಟ್ ದೋಸಾ ಮಿಕ್ಸ್ ಡೆವಲಪ್ ಮಾಡಿದೀವಿ. ಕೊರಲೆಯಿಂದ ಲಡ್ಡು, ಬರಗ್ನಿಂದ ಚಕ್ಲಿ, ಇದೇ ತರ ಕಸ್ಟರ್ಡ್ ಪೌಡರ್ ಊದಲಿನಿಂದ, ಹೀಗೆ ಅನೇಕ ಪದಾರ್ಥಗಳನ್ನ ನಾವು ಡೆವಲಪ್ ಮಾಡಿದೀವಿ. ಒಳ್ಳೆಯದು ಡಾಕ್ಟರ್ ಸರೋಜಿನಿ ಕರ್ಕಣ್ಣ ಅವರವರೇ, ತಾವು ಇಲ್ಲಿವರೆಗೆ ಸಿರಿಧಾನ್ಯಗಳ ಪೌಷ್ಟಿಕತೆ ಏನೇನದ ಮತ್ತ ಉಪಯೋಗ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯಗಳ ಪೌಷ್ಟಿಕತೆ ಹಾಗೂ ಉಪಯೋಗ ಕುರಿತು ಡಾಕ್ಟರ್ ಸರೋಜಿನಿ ಕರ್ಕಣ್ಣವರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ್ ಶಿರಬಡ್ಗಿ. ಇನ್ನು ಮುಂದೆ ಹುಲ್ಲಟ್ಟಿಯ ವೀರೇಶ್ ಎಸ್ ಕಮಾರ್ ಹಾಗೂ ಮೇಳದವರಿಂದ ಒಡಪು ಕೇಳಿ. ಇದಕ್ಕೆ ಬಂಗಾರವನ್ನು ಕೊಡಬೇಕೆಂದು ಒಂದು ಸಿಂತಾಲವನ್ನೇ ತರಿಸಿ ಅದಕ್ಕೆ ಸಮೇಧಮೆ ಎಂಬ ಎರಡು ಪರಡಿಗಳನ್ನು ಹಚ್ಚಿ ಒಂದು ಪರಡಿ ಒಳಗೆ ಗುಂಜಿ ತೂಕದ ಭಸ್ಮನಿಟ್ಟು ಮತ್ತೊಂದು ಪರಡಿ ಒಳಗೆ ತನ್ನ ಬೊಕ್ಕಸದಲ್ಲಿರ್ತಕ್ಕಂತ ಬಂಗಾರದ ಗಟ್ಟಿಗಳನ್ನು ತಂದು ಹಚ್ಚಿದನು. ಆದರೆ ಗುಂಜಿ ತೂಕದ ಭಸ್ಮವು ನೆಲ ಬಿಟ್ಟು ಮೇಲೇಳಲಿಲ್ಲ. ತನ್ನ ಬಕ್ಕಸದಲ್ಲಿರ್ತಕ್ಕಂತ ಬಂಗಾರವನ್ನೆಲ್ಲವನ್ನು ತಂದು ಹಚ್ಚಿದನು. ಬಕ್ಕಸವೇ ಬರಿದಾಗಿ ಹೋಯಿತು. ಆಗ ಕುಬೇರನು ಚಿಂತೆಯನ್ನು ಮಾಡುತ್ತಾ ತಲೆ ಮೇಲೆ ಕೈ ಹೊತ್ತುಕೊಂಡು ಕುಳಿತುಕೊಳ್ಳಲು ಹೆಂಡತಿಯಾದಂತ ಮೇದಿನಿ ದೇವಿಯ ಬಂದು ಏ ಪತಿದೇವ ಪ್ರತಿ ಕುಲಕುಲ ನಗುತ್ತಿರುವಂತ ಈ ನಿಮ್ಮ ಮಗ ಕಮಲು ಮಾಡಿ ಹೋಗಿರುವುದಕ್ಕೆ ಈಗೇನಾಯಿತು ದೇವ ಎಂದು ಕೇಳಿಕೊಂಡು ಹೆದರ ಬೇಡಿ ಪತಿದೇವ ಹೆದರ ಬೇಡಿರಿ. ಬ್ರಹ್ಮಾಂಡವನ್ನು ತೂಕ ಮಾಡುವಂತ ಮುತ್ತೈದ ಭಾಗ್ಯವನ್ನು ಪಡೆದಂತವಳು ನಾನು. ಈ ಮುತ್ತಿನ ಭಾಗ್ಯವಂತಿಯಾದಂತ ನಾನು ಮುತ್ತಿನ ಸಾಮಾನುಗಳನ್ನು ಹಾಕಿಕೊಂಡಿರುವನು. ಮುತ್ತಿನ ಸಾಮಾನುಗಳನ್ನು ಬಿಚ್ಚಿ ಹಚ್ಚುತ್ತೇನೆ. ಈಗೆಂದು ಪತಿದೇವರನ್ನು ಶಾಂತಿ ಪಡಿಸಿ ಹೋಗಲಾಗಿ ಮೇದಿನಿಯು ಮುತ್ತೈದರು ಹಾಕಿಕೊಂಡಂತ ಒಂದೊಂದೇ ಮುತ್ತಿನ ಸಾಮಾನುಗಳನ್ನು ಬಿಚ್ಚಿ ಹಚ್ಚುತ್ತಾಳೆ. ಅದೇ ಅಲ್ಲಿ ನೆರೆದಿರುವ ಅಕ್ಕ ತಂಗಿಯರಿಗೆ ಹೇಳ್ತಾಳೆ ಅದು ಎಂತೆಂದೋಡೆ ಹೇಳಿರಿ. ಎನ್ನ ಅಕ್ಕ ತಂಗಿಯರುಗಳಿರೋ ಭೂಲೋಕದಲ್ಲಿ ಹುಟ್ಟಿದಂತ ಎಲ್ಲ ಅಕ್ಕ ತಂಗಿಯರು ಮುತ್ತೈದರಾಗಿ ಬಾಳುವ ಕಾಲಕ್ಕೆ ನಮ್ಮ ಕೊರಳಲ್ಲಿರುವುದು ಮಂಗಳ ಸೂತ್ರ ಬಹಳ ಮಹತ್ವವಾಗಿರುವುದು. ಮಂಗಳ ಸೂತ್ರವಿರುವ ಕಾಲದಲ್ಲಿ ಮಂಗಳ ಕರಳಾಗಿ ಒಳಗಬೇಕೆಂದರೆ ಪತಿ ಹೇಳಿದ ವಾಕ್ಯವನ್ನು ಚಾಚು ತಪ್ಪದೆ ನಡೆದುಕೊಳ್ಳಬೇಕು. ಪತಿಯೇ ದೇವರೆಂದು ತಿಳಿದುಕೊಳ್ಳಬೇಕು. ಪತಿ ಆಜ್ಞೆ